ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಶುರು ಆಗ್ಬಿಡುತ್ತೆ. ಆ ಸಂದರ್ಭದಲ್ಲೂ ಕೂಡ ನನಗೆ ಎಚ್ಚರಿಕೆ ಸದಾ ಇತ್ತು, ನನ್ನ ಹಳ್ಳಿ ಜೀವನಕ್ಕೆ ಆ ತರ ಸಂಪೂರ್ಣವಾಗಿ ರಂಗಭೂಮಿಯಲ್ಲಿ ತೊಡಸ್ಕೊಂಡವರು ಯಾರು ಸೂಟ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ರಂಗಭೂಮಿ ಬೇಕಾಗಿರುತ್ತೆ. ಆದ್ರಿಂದ ಅದಾಗಲ್ಲ ಅನ್ನೋ ಎಚ್ಚರಿಕೆ ನನ್ನ ಮೊದಲಿಂದಲೂ ಇತ್ತು. ಅದರಿಂದ ನಾನು ಅದರಲ್ಲಿ ಬೀಳಲಿಲ್ಲ, ಅವಕಾಶಗಳಿದ್ದವು ನನಗೆ, ಆದ್ರೂ ನಾನು ಅದರಲ್ಲಿ ಬೀಳಲಿಲ್ಲ. ಈ ಹೇಗಿದೆ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸ್ವಲ್ಪ ಗೌರವ ಕಡಿಮೆ ಅಲ್ಲಿ, ಅಂದ್ರೆ ನಾವಾಗೇ ಹುಡ್ಕೊಂಡು ಹೋಗ್ಬೇಕು, ನಾವಾಗೆ ಬೇಡ್ಕೊಂಡು ಹೋಗ್ಬೇಕು, ಮೊದಲು ಗೌರವ ಸಿಗಲ್ಲ, ಆಮೇಲೆ ಅವನು ಏನಾದ್ರೂ ಲಕ್ಕಿಂದ ಅವನು ಚೆನ್ನಾಗಿ ಆದ್ರೆ ಮಾತ್ರ ಆಮೇಲೆ ಬೇಡಿಕೆ ಬರುತ್ತೆ. ಅದರಿಂದ ಆ ತರದ ನಾನು ಬೇಡ್ಕೊಂಡು ಹೋಗುವ ಸ್ಥಿತಿ ಹೋಗ್ಲೇ ಇಲ್ಲ. ಯಾರಾದ್ರೂ ಗೌರವದಿಂದ ಕರೆದ್ರೆ ನಾನು ಗೌರವದಿಂದ ಮಾಡ್ಲಿಕ್ಕೆ ತಯಾರಿದ್ದೆ, ಆದ್ರೆ ನನ್ನ ಕೈಯಿಂದ ಹಣ ಖರ್ಚಾಗಬಾರ್ದು, ನಾನು ಅದರಿಂದ ಏನ್ ಬಹಳ ಉತ್ಪತ್ತಿ ಆಗ್ಬೇಕು ಅಂತ ಏನಿರ್ಲಿಲ್ಲ. ಆ ತರದ ಮನಸ್ಥಿತಿಯಲ್ಲಿ ನಾನು ಇದ್ದವನಾದ್ರಿಂದ ನಾನು ಅದ್ರ ಹಿಂದ್ ಬೀಳಲಿಲ್ಲ, ಅದ್ರ ಹಿಂದ್ ಹೋಗ್ಲೇ ಇಲ್ಲ. ಅದು ಹಿಂದ್ ಹೋದ್ರೆ ನನ್ನ ಮನೆ ಹಾಳಾಗುತ್ತೆ ಅಲ್ಲಿ. ಈಗ ನನ್ನನ್ನು ನಂಬಿಕೊಂಡು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಮ್ಮ ಎಲ್ಲ ಇರ್ತಾರೆ. ಅಂದ್ರೆ ನಮಗ್ ಗೊತ್ತಿಲ್ಲದೇನೆ ನಮ್ಮನ್ನ ಅವಲಂಬಿಸಿಕೊಂಡು ಎಷ್ಟೋ ಜನ ಬದುಕ್ತಿರ್ತಾರೆ, ಅದರಿಂದ ಅವರೆಲ್ಲರಿಗೂ ತೊಂದರೆ ಆಗುತ್ತೆ. ಆಮೇಲೆ ಕೃಷಿಯೇ ಬಹಳ ನಮ್ಮ ಬದುಕಿಗೆ ಸ್ವಲ್ಪ ನೆಮ್ಮದಿಯನ್ನ ಕೊಡುವಂತದ್ದು ಅನ್ನೋದು ಕೂಡ ನನಗೆ ಗೊತ್ತಿದೆ. ಇದೆಲ್ಲವೂ ಕೂಡ ಒಂದಲ್ಲ ಒಂದಿವಸ ಹಿಂದ್ ವಾಪಸ್ಸು ನಮ್ಮ ಜಾನಪದಕ್ಕೆ ನಮ್ಮ ಹಳ್ಳಿಗೆ ಬರ್ತದೆ ಅನ್ನೋದು ಇವತ್ತು ಕೊರೋನಾ ತೋರಿಸ್ಕೊಟ್ಟಿದೆ ಅಂತ ಸ್ಥಿತಿ ಬಂದಿದೆ ಅಂತ. ಅದನ್ನ ಯಾವತ್ತು ನಂಬ್ಕೊಂಡೆ ಇದ್ದೆ ನಾನು, ಅದರಿಂದ ಆ ಸಮಸ್ಯೆ ಆಗ್ಲಿಲ್ಲ. ಆದ್ರೆ ಸಿನಿಮಾ ಕ್ಷೇತ್ರ ಮತ್ತು ಕಿರುಚಿತ್ರ ಧಾರಾವಾಹಿಗಳಲ್ಲೂ ಕೂಡ ನನಗೆ ಸಣ್ಣ ಪುಟ್ಟ ಅನುಭವಗಳು ಸಿಕ್ಕಿದೆ, ಅದರಿಂದ ನನಗೆ ತೃಪ್ತಿ ಇದೆ. ನನಗೆ ಅದರಿಂದ ಹೋಗ್ಬೇಕು ಅಂತ ಇವತ್ತಿಗೂ ಇಲ್ಲ, ಯಾರಾದ್ರೂ ಕರೆದ್ರೆ ಈಗಲೂ ಹೋಗಿ ಮಾಡ್ತೀನಿ. ಆದ್ರೆ ಆಗ ಹೋಗೋದ್ರಿಂದ ಇದನ್ನ ನಾನು ಬಿಡೋದಿಲ್ಲ, ರಂಗಭೂಮಿ ಮತ್ತು ನನ್ನ ಕೃಷಿ ಇದು ಗಟ್ಟಿ ಹಿಡ್ಕೊಂಡಿದ್ದೀನಿ, ಇದು ನಾನು ಕೊನೆಯವರೆಗೂ ಇದು ಹಿಡ್ಕೊಂಡಿರ್ತೇನೆ. ಇದೇ ಪ್ರಶ್ನೆನ ಇನ್ನೊಂದು ರೀತಿಯಲ್ಲಿ ಕೇಳ್ತೇನೆ, ಪರಂಪರೆ ಮತ್ತು ಪ್ರತಿಭಟನೆ ಅಂತ ಹೇಳ್ತಾರೆ, ಎಲ್ಲಿ ಪರಂಪರೆಯಿಂದ ಬಂದಿರುತ್ತೆ ಅಲ್ಲಿ ಒಂದು ಸಣ್ಣ ಮಟ್ಟದ ಪ್ರತಿಭಟನೆಯೂ ಇರುತ್ತೆ. ಅದು ನಮ್ಮ ಮನಸ್ಸಿರಬಹುದು, ನಮ್ಮ ಸಂಪ್ರದಾಯಗಳ ರೀತಿ ಇರಬಹುದು, ಅಥವಾ ನಾವು ಹೊಂದ್ಕೊಂಡ ಬದುಕಿನ ರೀತಿ ಇರಬಹುದು. ಈ ಒಂದು ತಾಕಲಾಟ ಮತ್ತೆ ಪಲ್ಲಟಗಳು, ಯಾಕೆಂದ್ರೆ ನೀವು ಮಾತಾಡ್ತಾ ಒಂದು ಮಧ್ಯದಲ್ಲಿ ಹೇಳಿದ್ರಿ ಪ್ರೀತಿ ಪ್ರಣಯ, ಇದನ್ನೆಲ್ಲ ದಾಟಿ ಆ ಹಂತ ನಾನು ಇನ್ವಾಲ್ವ್ ಆಗದಲೇ ಬೇರೆ ರೀತಿಯ ಒಂದು ಬದುಕನ್ನ ಕಟ್ಕೋಬೇಕು ಅಂತ, ಇದನ್ನ ಹೇಗೆ ನಿಭಾಯಿಸಿದ್ರಿ ಆ ವಯಸ್ಸಿನ ಜೊತೆಗೆ ನಾವು ಲೆಕ್ಕ ಹಾಕೋದಾದ್ರಿ? ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ ಇರುತ್ತೆ, ಒಂದೊಂದು ಆಚರಣೆ ಇರುತ್ತೆ, ಒಂದೊಂದು ಧರ್ಮದಲ್ಲಿ ಒಂದೊಂದು ತರ ಇರುತ್ತೆ. ನಾವು ಯಾವ ಧರ್ಮದಲ್ಲಿ ಹುಟ್ಟಿದೀವಿ ಆ ಧರ್ಮದ ಸಂಸ್ಕಾರ ಸಂಸ್ಕೃತಿ ನಾವು ಬಂದಿರುತ್ತೆ, ಸ್ವಾಭಾವಿಕ. ಅದು ಯಾವ ಧರ್ಮ ಹೆಚ್ಚು ಅಲ್ಲ, ಯಾವ ಧರ್ಮ ಕಡಿಮೆ ಅಲ್ಲ, ಎಲ್ಲ ಒಂದೇ ಅದು, ಎಲ್ಲರೂ ಮನುಷ್ಯ ಅಷ್ಟೇ, ಮನುಷ್ಯರು ಮಾತ್ರ. ನಾವು ಅದನ್ನ ಮಾಡ್ಕೊಂಡಿದೀವಿ. ಹೀಗೆ ಮಾಡುವಾಗ ನಾವು ಯಾವ ರೀತಿಯ ಸಂಸ್ಕಾರ ನಾವು ಬಂದಿರುತ್ತೆ ಅನ್ನೋದ್ರ ಮೇಲೆ ಕೂಡ ಅದು ಅವಲಂಬಿತ ಆಗಿರುತ್ತೆ. ಆದ್ರೆ ನೀವ್ ಹೇಳಿದಾಗ ಆ ತಾಕಲಾಟಗಳು ಇದ್ದೇ ಇದೆ. ಆಮಿಷಗಳಿಗೆ ಬೀಳ್ದೇನೆ ನಮ್ಮ ಗುರಿಯನ್ನ ತಲುಪುವ ದಿಕ್ ತಪ್ಪೋಗೋದ್ರು ಇರುತ್ತೆ, ಇಲ್ಲ ಅಂತಲ್ಲ. ನಮ್ಗೆ ಇನ್ನೊಂದು ಏನು ಅಂದ್ರೆ, ಈ ಸಮಾಜದಲ್ಲಿ ಸದಾ ನನ್ನ ಜವಾಬ್ದಾರಿ ಏನು, ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ, ನಾನು ಹೋಗುವಾಗ ನಾನು ಏನ್ ಮಾಡ್ಬೇಕಾಗಿದೆ ಅನ್ನುವ ಒಂದು ಕ್ಲಾರಿಟಿ ನನಗಿರ್ಬೇಕು. ಈಗ ನಾವು ದೇವರು ಇದಾನೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಅವನು ಇದ್ಬಿಟ್ಟಿದ್ರೆ ಅಂತ ಒಂದು ಅನುಮಾನ ಇರುತ್ತೆ, ಕೆಲಸ ಇಲ್ಲ ಅನ್ನೋದು ಅನ್ಸುತ್ತೆ. ಆದ್ರೆ ಅವೆರಡರ ಮಧ್ಯೆ ನಾವು ಹೋಗ್ತಾ ಇರ್ತೀವಿ. ನಮಗೆ ದೇವರನ್ನು ವಿರೋಧಿಸೋದು ಬೇಡ, ಅದನ್ನ ಪುರಸ್ಕಾರನೂ ಮಾಡೋದಿಲ್ಲ, ಅದನ್ನ ಅತಿಯಾಗಿ ಹಚ್ಕೊಂಡು ಹೋಗೋದಿಲ್ಲ, ಹಾಗಂತ ವಿರೋಧಿಸಕ್ಕೆ ಹೋಗೋದಿಲ್ಲ. ಅದೇ ರೀತಿಯಲ್ಲೂ ಕೂಡ ಈಗ ನಮ್ಮ ಜಾನಪದವೇ ಶ್ರೇಷ್ಠ, ಅದು ಬಿಟ್ಟರೆ ಬೇರೆ ಯಾವುದೋ ಶ್ರೇಷ್ಠ ಅಲ್ಲ ಅಂತಲೂ ನಾನು ಹೋಗೋದಿಲ್ಲ, ಅಥವಾ ಆಧುನಿಕವಾದದನ್ನು ವಿರೋಧಿಸಕ್ಕೆ ಹೋಗೋದಿಲ್ಲ, ಅಥವಾ ಅದೇ ಶ್ರೇಷ್ಠ ಅಂತಲೂ ಹೋಗೋದಿಲ್ಲ. ನಾನು ಸಾಯುವವರೆಗೆ ನಾನು ಏನ್ ಮಾಡ್ಬೋದು ಏನ್ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇಟ್ಕೊಂಡು ನೀವು ಹೋಗ್ತಾ ಇರ್ತೀನಿ. ಅದರಿಂದ ನನ್ನ ಜೀವನನೇ ಆಗ ಮಾಡೋದು, ಅದರಿಂದ ನನ್ಗೆ ಎಲ್ಲೂ ತೀರಾ ಸಮಸ್ಯೆ ಬರಲ್ಲ. ಯಾರು ಇಷ್ಟ ಆಗಲ್ಲ ನಾನು ಅವರಿಂದ ದೂರ ಆಗ್ಬಿಡ್ತೀನಿ ಅಷ್ಟೇ, ಅವರ ಸುದ್ದಿಗೆ ಹೋಗಲ್ಲ. ಯಾರು ನನಗೆ ಇಷ್ಟ ಆಗ್ತಾರೆ ಅವ್ರನ್ನ ಹಚ್ಕೋತೀನಿ ಅಷ್ಟೇ, ಬಿಟ್ರೆ ನನ್ನನ್ನು ವಿರೋಧಿಸೋರು ಪ್ರಪಂಚ ದೊಡ್ಡಕ್ಕಿದೆ, ಅವರವ್ರಿಗೆ ಬೇಕಾದ ಅವ್ರು ಬದುಕೋದು. ನನ್ನದನ್ನ ಬೇರೆಯವರು ಫಾಲೋ ಮಾಡ್ಬೇಕು ಅಂತಲೂ ನನಗಿಲ್ಲ, ಬೇರೆಯವ್ರನ್ನ ಫಾಲೋ ಮಾಡ್ಬೇಕು ಅಂತಲೂ ನನಗೆ ಯಾವ ಭ್ರಮೆ ಇಲ್ಲ. ನಾನು ಯಾರನ್ನು ವ್ಯಕ್ತಿ ಪೂಜೆಯನ್ನು ಮಾಡಲ್ಲ, ಏನು ಮಾಡಲ್ಲ, ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಮುಂದೆ ಹೋಗ್ತಾ ಇರ್ತೀನಿ. ಏನ್ ತಿಳ್ಕೊಂಡಿದೀವಿ ಅದ್ರ ಮುಖಾಂತರ ನಾವು ಹೋಗ್ತಿರ್ತೀವಿ, ಅದು ತಪ್ಪು ಅಂತ ಗೊತ್ತಾದಾಗ ಅದನ್ನ ತಿದ್ಕೋತೀವಿ, ಸರಿ ಇದ್ರೆ ಮುಂದೆ ಹೋಗ್ತಿರ್ತೀವಿ. ಆದ್ರೆ ಆ ಕಡೆ ಈ ಕಡೆ ಕಣ್ಣಾಯಿಸ್ಬೇಕು, ಬಿಟ್ರೆ ನನ್ನ ಗುರಿ ನೇರನೇ ಇರ್ಬೇಕು, ಅಲ್ಲಿ ನೋಡ್ತಾ ಹೋಗ್ತಾ ಇರ್ಬೇಕು ಅಂತ. ಆ ತರದಲ್ಲಿ ನಾನು ಬದುಕ್ತಾ ಬಂದಿರೋದ್ರಿಂದ ಅಂತ ತಾಕಲಾಟಗಳನ್ನ ನಾನು ನಿಭಾಯಿಸ್ಕೊಂಡು ಇವತ್ತರೆಗೂ ಮುಂದೆ ಹೋಗ್ತಾ ಇದ್ದೀನಿ. ಒಳ್ಳೇದು ಪ್ರಸನ್ನ ಅವರೇ, ಇದುವರೆಗೆ ನಾವು ಜೀವನದ ತಾಕಲಾಟಗಳು, ರಂಗಭೂಮಿ, ಇದು ಕೃಷಿಗೆ ಹೇಗೆ ಪೂರಕ, ಈ ವಿಚಾರ ಎಲ್ಲ ತಿಳಿಸಿದ್ರಿ. ಮುಂದೆ ಭೇಷ್ ಪ್ರಸನ್ನ, ಒಳ್ಳೆ ಕೆಲಸ ಮಾಡಿದ್ದೀರಿ, ಕೃಷಿನಲ್ಲಿ ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಿ ಅಂತ ನಾಲ್ಕು ಜನ ಸುತ್ತಮುತ್ತಲಿನವರು ಅಥವಾ ಬೇರೆಯವರು ಹೇಳಿದಾಗ ನೀವು ಏನೇನು ಪ್ರಯೋಗಗಳನ್ನ ಮಾಡಿದ್ದೀರಿ? ಕೃಷಿಯಲ್ಲಿ ತುಂಬಾ ಪ್ರಯೋಗ ಮಾಡಿದ್ದೀನಿ, ಈ ರಂಗಭೂಮಿಯಲ್ಲೂ ನಾವು ಪ್ರಯೋಗ ಮಾಡಿದೀವಿ, ಹಾಗೆ ಕೃಷಿಯಲ್ಲಿ ತುಂಬಾ ಪ್ರಯೋಗಗಳನ್ನು ಮಾಡಿದ್ದೀನಿ. ನಾನು ಸಣ್ಣ ಇದ್ದಾಗಲಿಂದ ನನಗೆ ಮನೆಯ ಯಜಮಾನಿಕೆ ಸಿಕ್ತು ತಂದೆ ತೀರದ್ರಿಂದ, ಆಗ್ಲಿಂದ ನನಗೆ ಯಾರು ಮಾಡದಿರೋದು ಏನೋ ನಾನು ಮಾಡಬೇಕು ಅಂತ, ಇದೊಂದು ಹೆಚ್ಚು ಜನರಿಗೆ ಇರುತ್ತೆ, ಯಾರು ಮಾಡದಿರೋದು ಏನೋ ಮಾಡಬೇಕು ಒಂದು ಆದರ್ಶದ ಹುಚ್ಚದು. ಅಂದ್ರೆ ಎಲ್ಲ ಮನುಷ್ಯರಿಗೂ ಒಂದು ಆದರ್ಶ ಇರುತ್ತೆ, ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ.

ಉಸಿರು ಇಲ್ಲದ ಧರೆಯೆಲ್ಲ ಉಸಿರು ಇಲ್ಲದ ಶವದಂತೆ ಗಿಡ ಮರ ಇಲ್ಲದ ಜಗವೆಲ್ಲ ಚುಕ್ಕೆಗಳಿಲ್ಲದ ಬಾನಂತೆ ಹಸಿರು ಇಲ್ಲದ ಧರೆಯೆಲ್ಲ ಉಸಿರೇ ಇಲ್ಲದ ಶವದಂತೆ ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳುವುದೇ ಗಣ್ಣ ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳುವುದೇ ಗಣ್ಣ ಮೋಡವ ತಡೆಯುವ ಮಾಮರ ಮುರಿದರೆ ಬಾಳಲ್ಲ ಬರಡಣ್ಣ ಬಾಳಲ್ಲ ಬರಡಣ್ಣ ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ ಮನೆಯಂತೆ ಕಾಡು ಇಲ್ಲದ ನಾಡೆಲ್ಲ ದೇವರೇ ಇಲ್ಲದ ಗುಡಿಯಂತೆ ಮರಗಳಿಲ್ಲದ ಕಾನನವು ಮಕ್ಕಳು ಇಲ್ಲದ ಮನೆಯಂತೆ ಕಾಡು ಇಲ್ಲದ ನಾಡೆಲ್ಲ ದೇವರೇ ಇಲ್ಲದ ಗುಡಿಯಂತೆ ಆಸರೆ ನೀಡುವ ಗಿಡ ಮರ ಮುರಿವುದು ಯಾತರ ಬದು ಕಣ್ಣ ಆಸರೆ ನೀಡುವ ಗಿಡ ಮರ ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ ಬೋಳುಗುಟ್ಟ ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ ಈ ಮನುಜನಿಂದ ಬರಿದಾಯ್ತಲ್ಲ ಪರಿಸರ ಗೀತೆ ಕೇಳಿದಿರಿ ಕೇಳುಗರೆ ನಾಳೆ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯದ ಬಗ್ಗೆ ಈ ಕುರಿತು ಶಿವಮೊಗ್ಗದ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ರೇಖ್ಯಾ ನಾಯ್ಕ ಅವರಿಂದ ಮಾಹಿತಿ ಕೇಳುವಿರಿ ನಂತರ ಪರಿಸರ ಗೀತೆ ಮೂಡಿಬರುವುದು ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ ಆಕಾಶವಾಣಿ ಭದ್ರಾವತಿ ಸಮಯ 6:00 ರಾಗ ತಾಳ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬೆಂಗಳೂರು ಲತಾ. ಗೀತೆಯನ್ನು ರಚಿಸಿದ್ದಾರೆ ನಂದಗೋಪಾಲ ರೆಡ್ಡಿ. ಸಂಗೀತ ಎಂ ರಂಗರಾವ್ ಅವರದು. ಮನಲ್ಲಿ ನಾಮ ಮರೆತಿರುವ